ಹೊತ್ತಿಗೆ ಹಿಡ್ದ ನಾ ಕೈಯೊಳಗ, ಹೊತ್ತಿಗೆ ಹಿಡ್ದ ನ ಬಲ್ ಕೈಯಾಗ, ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನ ಸಭದಾಗ, ಮತ್ತಿ ಕೊಡ ವಿದ್ಯಾದ ದಯ ಕರುಣ, ಜನ ನೆನ್ನೆ ನೆನ್ನೆ ನೆನ್ನೆ ಜಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತೊತ್ತರಿಸಾಡಿ ಬಿದ್ದ ನಡು ರಾತ್ರಿ ಒಳಗ, ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರು ತೊತ್ತರಿಸಾಡಿ ಬಿದ್ದ ನಡು ದಾರಿ ಒಳಗ, ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂದಣ್ಣ, ಪಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ದಪ್ಪ ದಡ ತುಂಬಿದ ಕೆರಿ ಒಳಗ, ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ ಡಪ್ಪ ದಪ್ಪ ತುಂಬಿದ ಕೆರೆ ಒಡೆದಂಗ, ಬಳ ಬಳದು ತುಂಬುತ್ತಾನರಿಟ್ಟ, ಬಳ ಬಳದು ತುಂಬುತ್ತಾನರಿಟ್ಟ, ಸರ ಪಿಡಿದು ಹಾಕತನ ಕಟ್ಟ, ಚಂದ್ರಮ ನೋಡಿತಾನಕ್ಕ, ಗಣಪತಿಗೆ ಬಂತು ಬಗುಸಿಟ್ಟ, ಗಣಪತಿಗೆ ಬಂತು ಬಗುಸಿಟ್ಟ, ಬಳ ಬಳದು ತುಂಬುತ್ತಾನರಿಟ್ಟ, ಸರ ಪಿಡಿದು ಹಾಕತನ ಕಟ್ಟ, ಚಂದ್ರಮ ನೋಡಿನಕ್ಕ, ಗಣಪತಿಗೆ ಬಂತು ಬಲುಸಿಟ್ಟ. ಅತಿಶಯ ಕೋಪದಿಂದ ಚಂದ್ರಮ ಹೇಳುತ್ತಾನ, ಚೌತಿ ದಿನ ನೋಡಬಾರ್ದು ನಿಮ್ಮ ಕೆರಣ, ಅತಿಶಯ ಕೋಪದಿಂದ ಚಂದ್ರಮ ಹೇಳುತ್ತಾನ, ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ, ಜನ ನೆನ್ನೆ ನೆನ್ನೆ ನೆನ್ನೆ ಜೊಂಕಾದ ನುಡಿತು ತಾಳದೊಳಗೆ ಮಾಡುವೆ ನಾ ಶರಣ, ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನು ಸಬದಾಗ, ಮತ್ತಿ ಕೊಡ ವಿದ್ಯಾದ ದಯ ಕರುಣ, ಜನ ನೆನ್ನೆ ನೆನ್ನೆ ನೆನ್ನೆ ಜಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ, ತಾಳದೊಳಗೆ ಮಾಡುವೆ ನಾ ಶರಣ, ತಾಳದೊಳಗೆ ಮಾಡುವೆ ನಾ ಶರಣ. ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ, ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ, ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲೋ, ಹೊತ್ತಿಗೆ ಹಿಡಿದನು ಬಲಗೈಯಾಗ, ಹೊತ್ತಿಗೆ ಹಿಡ್ದಾನು ಬಲಗೈಯಾಗ, ಗಣಪತಿ ನಿನ್ನ ಸ್ತುತಿ ಮಾಡ್ತೀನ ಸಭದಾಗ, ಮತ್ತಿ ಕೊಡು ವಿದ್ಯಾದ ದಯ ಕರುಣ, ಜನ ನೆನ್ನೆ ನೆನ್ನೆ ನೆನ್ನೆ ಜಂಕಾರ ಮಾಡು ತಾಳದೊಳಗೆ ಮಾಡುವೆ ನಾ ಶರಣ, ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತೊತ್ತರಿಸಾಡಿ ಬಿದ್ದ ದಾರಿ ಒಳಗ, ಪಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂತು ಡಪ್ಪ ತಪ್ಪ ತುಂಬಿದ ಕೆರಿ ಒಡೆದಂಗ, ಬಳ ಬಳದು ತುಂಬುತ್ತಾನು ರಿಟ್ಟ, ಸರ ಪಿಡಿದು ಹಾಕುತ್ತಾನು ಕಟ್ಟ, ಚಂದ್ರಮ ನೋಡುತ್ತಾನಕ್ಕ, ಗಣಪತಿಗೆ ಬಂತು ಬಗುಸಿಟ್ಟ, ಗಣಪತಿ ನಿನ್ನ ಸ್ತುತಿ ಮಾಡುತ್ತಿನ ಸಭದಾಗ, ಮತ್ತಿ ಕೊಡು ವಿದ್ಯಾದ ದಯ ಕರುಣ, ಜನ ನೆನ್ನೆ ನೆನ್ನೆ ನೆನ್ನೆ ಜಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ, ತಾಳದೊಳಗೆ ಮಾಡುವೆ ನಾ ಶರಣ, ತಾಳದೊಳಗೆ ಮಾಡುವೆ ನಾ ಶರಣ. ಕೇಳಿರಿ ಕೇಳಿರಿ ಕಲಿ ಚನ್ನಮ್ಮನ್ ಕಥೆಯನ್ನು ಕೇಳುವೆ ನಾ ಪೂರ, ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದ ಕೇಸರಣಿಯು ಜನಿಸಿದಳಣ್ಣ, ಕೇಳಿರಿ ಕೇಳಿರಿ ರಾಣಿ ಚನ್ನಮ್ಮನ್ ಚರಿತೆಯ ಹೇಳುವೆ ನಾ ಪೂರ, ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದಿ ಕೇಸರಣಿಯು ಜನಿಸಿದಳಣ್ಣ, ದಯಾ ನ್ಯಾಯಗಳ ಸಂಗಮ ದೊರೆ ನಮ್ಮ ಧೂಳಪ್ಪ ದೇಸಾಯಿ, ಬಾಳ ಜನರಿಗೆ ಬೇಕಾದಂಥ ಸಂಪನ್ನ ನಮ್ಮ ದಣಿ, ಸರಿ ದೊರೆಯಾಗಿ ಸತಿಯಿರಲಿ ಮನಿ ಪದ್ಮಾವತಿ ದೇವಿ, ಇವರ ಉದರದಲ್ಲಿ ಉದಯಿಸಿ ಬಂದಳು ರಾಣಿ ಚನ್ನಮ್ಮಾಜಿ, ಕೇಸರಿಣಿ ಚನ್ನಮ್ಮಾಜಿ, ಸುತ್ತು ಹಳ್ಳಿಯೊಳು ಹರುಷದ ಹಬ್ಬವು ದಾನ ಧರ್ಮ ಮಠ ಮಂದಿರದಿ, ಹಿಗ್ಗು ಮನೆಯೊಳಗೆ ನೂಕು ನುಗ್ಗಲದ ಅನ್ನದಾನವು ಬಡಜನದಿ, ಹೆಣ್ಣು ಕಡೆದವರು ಹರುಷವ ಪಟ್ಟರು ಇಂದಿನವರು ಬರಿ ಅಳುತ್ತಿಗರು, ಬೆಳಗಿಸಿ ನೋಡಿರಿ ಪಳಗಿಸಿ ನೋಡಿರಿ ಹೆಣ್ಣು ಜಗವನೇ ತೂಗುವುದು,